ತರ ಇದೆ ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಅರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ. ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವ ನಮ್ಮೆಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಶರಣು ಶರಣಾರ್ಥಿ ಹಾಗೇನೆ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಏನೇನು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾವಿದೆ ಎಂಬಂಥ ಒಂದು ಮಾಹಿತಿಯನ್ನು ಮೊದಲಿಗೆ ಮಾಡಿಕೊಳ್ಳೋಣ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆ ಮತ್ತು ಇತ್ತೀಚಿನ ಸಂಶೋಧನೆಗಳ ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ದೀರಿ. ಹಾಗೆಯೇ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಬಹುದು. ಹಾಗೆಯೇ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಾಬಲಕಟ್ಟಿ ಗ್ರಾಮದ ಧವಲ್ ಸಾಬತ್ತಾರ್ ಹಾಗೂ ಸಂಘಟಕರಿಂದ ಗೀಗಿ ಪದಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಬಹುದು. ಹಾಗಾದರೆ ರೈತ ಬಾಂಧವರೇ, ಮೊದಲಿಗೆ ಕೇಳೋಣ, ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆ ಮತ್ತು ಇತ್ತೀಚಿನ ಸಂಶೋಧನೆಗಳ ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನ್ಯಾನೋ ತಂತ್ರಜ್ಞಾನ ಇತ್ತೀಚೆಗೆ ಬಹಳಷ್ಟು ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ಕೃಷಿಯಲ್ಲಿ ಈ ಒಂದು ನ್ಯಾನೋ ತಂತ್ರಜ್ಞಾನದ ಬಳಕೆ ಇರ್ಬೋದು ಮತ್ತು ಏನು ಒಂದು ಅಭಿವೃದ್ಧಿ ಆಗಿದೆ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಕುರಿತು, ಈ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಯಾವ್ಯಾವ ಒಂದು ಕ್ಷೇತ್ರಗಳಲ್ಲಿ ಇದನ್ನು ಬಳಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶರಣಗೌಡ ಹಿರೇಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶರಣಗೌಡ್ರೆ. ನಮಸ್ಕಾರ ಸರ್. ಹೇಳಿ, ಮೊದಲೇದಾಗಿ ನ್ಯಾನೋ ತಂತ್ರಜ್ಞಾನ ಬಹಳಷ್ಟು ಕ್ಷೇತ್ರದಲ್ಲಿ ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹೌದು ಸರ್. ಕೃಷಿ ಕ್ಷೇತ್ರದಲ್ಲಿ ಹೇಗೆ ನ್ಯಾನೋ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ ಅಂತೀರಾ, ಹೇಗೆ ಕೃಷಿ ಕ್ಷೇತ್ರ ಸಂಬಂಧಪಟ್ಟಂಗೆ? ಸೊ ಮುಖ್ಯವಾಗಿ ನಾವು ಒಂದು ನಿಮಿಷ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ತಿಳ್ಕೋಬೇಕಂತಂದ್ರೆ, ಸೊ ನ್ಯಾನೋ ಕಣಗಳು ಬಂದ್ಬಿಟ್ಟು ಅತಿ ಸೂಕ್ಷ್ಮವಾದವು. ಸೊ ಅಂದ್ರೆ ನಾವು ಈಗೇನು ಮೈಕ್ರೋನ್ ಅಂತಂದ್ರೆ ನಾವು 10^-6 ಅಂತ ಹೇಳ್ತೀವಿ. ಇದು ನ್ಯಾನೋ ಅಂದ್ರೆ ಇನ್ನೂ ಹೆಚ್ಚಿಗೆ 10^-9. ಸೊ ಅಂದ್ರೆ ಆ ಕಣಗಳ ಒಂದು ಚಿಕ್ಕದಾದಾಗ ಅದರ ಒಂದು ಏರಿಯಾ, ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ, ಯಾವಾಗ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ ಅದರ ಒಂದು ಉಪಯೋಗದ ವಸ್ತು ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಅಂದ್ರೆ ನಾವು 1 kg ಯೂಸ್ ಮಾಡಬೇಕಾಗಿದ್ದನ್ನ ನ್ಯಾನೋಕ್ ಅಂತ ಬಂದಾಗ ನಾವು ಬರೀ 100 gram ಇಲ್ಲ 10 gram ಆ ರೀತಿ ನಾವು ಉಪಯೋಗ ಮಾಡಿದಾಗ ಅದರ ಎಫೆಕ್ಟಿವ್ ಒಂದೇ ತರ ಆಗಿರುತ್ತೆ. ಅದರ ಒಂದು ಇನ್ನೂ ಹೆಚ್ಚಿನ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಾವು ಕೃಷಿಯಲ್ಲಿ ನೋಡಬೇಕಾದಾಗ ಇತ್ತೀಚಿನ ದಿನಗಳಲ್ಲಿ ಇಫ್ಕೋದವರು ನ್ಯಾನೋ ಯೂರಿಯಾ ಅಂತ ಮಾರುಕಟ್ಟೆಯಲ್ಲಿ ಬಂತು, ಬಿಡುಗಡೆ ಮಾಡಿದ್ರು. ಸೊ 50 kg ಒಂದು ನ್ಯಾನೋ ಯೂರಿಯಾವನ್ನ 250 ml ಅಲ್ಲಿ ನಾವು ಅದರ ಒಂದು ಸಾಂದ್ರಿಕತೆ ಮಾಡಿ ರೈತರಿಗೆ ಅನುಕೂಲಕ್ಕಾಗಿ ಒಂದು ಸಂಶೋಧನೆ ಮಾಡಿ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ರೈತರಿಗೆ. ಆಲ್ರೆಡಿ ಅದು ಫೋಲಿಯೋ ಸ್ಪ್ರೇ ಅಪ್ಲಿಕೇಶನ್ ಆಗಿ ಒಂದು ಸಿಂಪರಣೆ ಮಾಡಲಿಕ್ಕೆ ಗವರ್ಮೆಂಟ್ ರೆಕಮೆಂಡ್ ಮಾಡಿದೆ, ರೈತರು ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಇಷ್ಟೇ, ಮುಂದಿನ ದಿನಗಳಲ್ಲಿ ಅಥವಾ ಕೃಷಿ ಇರಬಹುದು ಅಥವಾ ಬೇರೆ ಬೇರೆ ಒಂದು ಕೇಂದ್ರದಲ್ಲಿರಬಹುದು, ಯಾವಾಗ ಕಣಗಳ ಒಂದು ಸಂಖ್ಯೆ ಅಂದ್ರೆ ಗಾತ್ರ ಅಂತ ಸೈಜ್ ಅಂತ ಹೇಳ್ತೀವಿ ಅದು ಕಡಿಮೆ ಆದಾಗ ಅದರ ಒಂದು ಏರಿಯಾ ಜಾಸ್ತಿ ಆಗುತ್ತೆ, ಏರಿಯಾ ಜಾಸ್ತಿ ಆದಾಗ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಅದರ ಒಂದು ಉಪಯೋಗ ತುಂಬಾ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನ್ಯಾನೋ ತಂತ್ರಜ್ಞಾನ ಬಗ್ಗೆ ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ನಿಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನೇನು ಸಂಶೋಧನೆ ನಡೀತಾ ಇದೆ ಇಲ್ಲಿ? ಖಂಡಿತವಾಗಿ ನಾವು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮೊಟ್ಟ ಮೊದಲನೇದಾಗಿ ಈ ನಮ್ಮ ಬೆಂಗಳೂರು ಇರಬಹುದು, ಧಾರವಾಡ ಇರಬಹುದು, ಬಾಗಲಕೋಟೆ ಇರಬಹುದು, ಶಿವಮೊಗ್ಗ ಇರಬಹುದು, ಸೊ ಎಲ್ಲಾ ಒಂದು ವಿಶ್ವವಿದ್ಯಾಲಯ ಕಂಪೇರ್ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 2012-13 ಈ ಒಂದು ಸಂಶೋಧನಕ್ಕೆ RKV ಅಡಿಯಲ್ಲಿ ಒಂದು ಸಂಶೋಧನಾ ಘಟಕವನ್ನು ಆರಂಭ ಮಾಡಿದ್ವಿ. ತದನಂತರ ಅನೇಕ ಒಂದು ಸಂಶೋಧನೆಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಮಾರುಕಟ್ಟೆ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಮತ್ತು ಅದರ ಉಪಯೋಗಗಳನ್ನು ಕೂಡ ಮಾಡ್ತಾ ಇದ್ವಿ. ಮುಖ್ಯವಾಗಿ ತಮಗೆ ಹೇಳಬೇಕಂತಂದ್ರೆ ಇವತ್ತಿನ ದಿವಸ ನಾವು ಒಂದು ಧಾನ್ಯಗಳನ್ನ ನಾವು ಲೇಪನ ಮಾಡಿ, ಸೊ ಅಂದ್ರೆ ನಾವು ಸೀಡ್ ಕೋಟಿಂಗ್ ಅಂತ ಹೇಳ್ತೀವಿ, ಸೊ ನಾವು ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ನಾವು ಕೋಟ್ ಮಾಡಿ ಅಂದ್ರೆ ಲೇಪನ ಮಾಡಿ ಮತ್ತೆ ನಾವು ಬಿತ್ತನೆಗೆ ಹೋದಾಗ ಅದರ ಇಳುವರಿ ಜಾಸ್ತಿ ಬರ್ತದೆ ಅಂತಂದು ತಿಳ್ಕೊಂಡು ಅನೇಕ ಸಂಶೋಧನೆಗಳನ್ನು ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ನಮ್ಮ ನ್ಯಾನೋ ಸಿಲ್ವರ್ ಇರಬಹುದು, ಸೊ ಅಂದ್ರೆ ಬೆಳ್ಳಿ ಇರಬಹುದು ಅಥವಾ ಜಿಂಕ್ ಅಂತ ಹೇಳ್ತೀವಿ ನಾವು, ಸೊ ಈ ರೀತಿ ನ್ಯಾನೋ ಪ್ರಮಾಣದಲ್ಲಿ ಸಿಲ್ವರು ಮತ್ತು ಜಿಂಕು ಕಾಪರು ಇವು ಮೂರು ಒಂದು ನ್ಯಾನೋ ಕಣಗಳು ಒಂದು ಸೀಡ್ ಜರ್ಮಿನೇಷನ್ ರೇಟ್, ಸೊ ಅಂದ್ರೆ ಮೊಳಕೆ ಹೊಡಿತಕ್ಕಂಥ ಶಕ್ತಿ ಅದು 10-15% ಹೆಚ್ಚಿಗಾಗಿದೆ. ಒಂದು ಎರಡನೇದು ನಾವು ಇಳುವರಿ ಅಂತ ಬಂದಾಗ, ಯಾಕಂದ್ರೆ ನಾವು ರೈತರಿಗೆ ಹೇಳ್ತಾ ಇರೋದು ಮುಖ್ಯವಾಗಿ ಒಂದು ಮೊಳಕೆ ಹೊಡೆಯೋದು ಅಂದ್ರೆ ಅದು ಬಿತ್ತನೆ ಮಾಡಿದಾಗ ನಾವು ದಾಟಬೇಕು, ಸೊ ತದನಂತರ ಇಳುವರಿ ಬರುವುದು. ಸೊ ಇಳುವರಿ ಕೂಡ ಪ್ರಮಾಣ ಒಂದು 18-20% ಬೇರೆ ಬೇರೆ ಕ್ರಾಪ್ನಲ್ಲಿ ನಾವು ಕೂಡ ಕಂಡು ಬಂದಿದ್ದೀವಿ. ಸೊ ಈಗಾಗಲೇ ಅದರ ಒಂದು ಬಳಕೆ ಕೂಡ ಮಾಡ್ತಾ ಇದ್ದಾರೆ, ಉಪಯೋಗ ಕೂಡ ಬಂದಿದೆ. ಇದು ಒಂದು ಸೀಡ್ ಟ್ರೀಟ್ಮೆಂಟ್ ಒಂದು ಘಟಕದಲ್ಲಿ. ಇನ್ನು ತದನಂತರ ಅಂತ ಬಂದಾಗ ತಮಗೆ ಹೇಳಿದ ಹಾಗೆ ಫೋಲಿಯರ್ ಅಪ್ಲಿಕೇಶನ್ ಅಂತ, ಅಂದ್ರೆ ನಾವು ಸಿಂಪರಣೆ ಮಾಡೋದು ಎರಡು ಸಂದರ್ಭದಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡಿದ ನಂತರ 30-45 ದಿವಸಗಳೊಳಗಡೆ ಅಥವಾ 45-60 ದಿವಸಗಳೊಳಗಡೆ ಎರಡು ಸರಿ ಅಂದ್ರೆ ಬೇರೆ ಬೇರೆ ಕ್ರಾಪಿಗೆ ತಕ್ಕಂತೆ ಒಂದು ಶೆಡ್ಯೂಲ್ ಮಾಡಿದ್ದಾರೆ, ಅದಕ್ಕೆ ತಕ್ಕಂಗೆ ನಾವು ಸಿಂಪರಣೆ ಮಾಡ್ತಾ ಇದೀವಿ. ಸೊ ಅವಾಗ ನಾವು ಅದರ ಒಂದು ಪೌಷ್ಟಿಕತೆ ಒಂದು ಹೆಚ್ಚಿಗಾಗಲಿಕ್ಕೆ ಕೂಡ ಅನೇಕ ಸಂಶೋಧನೆಗಳ ಒಂದು ವರದಿ ಕೂಡ ನಮಗೆ ಬಂದಿದೆ. ಇದು ಎರಡು ಸಿಂಪರಣೆ ಆಯ್ತು. ಇನ್ನು ಮೂರನೇ ಕ್ಷೇತ್ರಕ್ಕೆ ಬಂದಾಗ ನಾವು ನ್ಯಾನೋ ಕಣಗಳನ್ನು ಉಪಯೋಗ ಮಾಡಿಬಿಟ್ಟು ಪ್ಯಾಕೇಜಿಂಗ್ ಅನ್ನು ಬಯೋಡಿಗ್ರೇಡಬಲ್ ಪ್ಯಾಕೇಜಿಂಗ್ ಅಂತ ಮಾಡಿದೀವಿ ಸರ್. ಸೊ ಈಗಾಗಲೇ ತಂತ್ರಜ್ಞಾನ ಕೂಡ ನಮ್ಮಲ್ಲಿ ರೆಡಿಯಾಗಿದೆ, ಅದು ಮಾರುಕಟ್ಟೆ ಕೂಡ ನಾವು ಲಭ್ಯತೆಯಲ್ಲಿ ಕೊಡ್ತಾ ಇದ್ದೀವಿ. ಸೊ ಅಂದ್ರೆ ಈ ಕಣಗಳನ್ನ ಯೂಸ್ ಮಾಡಿದಾಗ ಡಿಗ್ರೇಡಬಿಲಿಟಿ ತುಂಬಾ ಆಗುತ್ತೆ, ಅಂದ್ರೆ ಪ್ಲಾಸ್ಟಿಕ್ ಅನ್ನು ನಾವು ಮುಕ್ತ ಮಾಡ್ಲಿಕ್ಕೆ ಅಂತ ಏನು ಅನ್ಕೊಂಡಿದೀವಿ. ಡಿಗ್ರೇಡಬಿಲಿಟಿ ಸೂಕ್ಷ್ಮವಾಗಿ ಆಗುತ್ತೆ ಮತ್ತು ಅದಲ್ಲದೆ ಅದರ ಒಂದು ಶಕ್ತಿ ಕೂಡ ಹೆಚ್ಚಿಗಾಗುತ್ತೆ, ಅಂದ್ರೆ ಸ್ಟ್ರೆಂತ್ ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಮಾಡ್ಲಿಕ್ಕೆ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದು ಮೂರನೇ ಕ್ಷೇತ್ರದಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯ ಮಾಡಿದಂತ ಒಂದು. ಇನ್ನು 4ನೇ ಕ್ಷೇತ್ರದಲ್ಲಿ ಅಂತಂದ್ರೆ ಈಗ ನ್ಯಾನೋ ಕಣಗಳನ್ನು ಉಪಯೋಗ ಮಾಡಿ, ಸೊ ಏನು ನಮ್ಮ ಡೈರಿ ಇಂಡಸ್ಟ್ರಿಯಲ್ಲಿ BOD ಇರ್ಬೋದು, COD ಇರ್ಬೋದು, ಸಲ್ಫೇಟ್ ಇರ್ಬೋದು, ಫಾಸ್ಫೇಟ್ ಇರ್ಬೋದು, ನೈಟ್ರೇಟ್ ಇರ್ಬೋದು, ಇಂತಹ ಒಂದು ಲವಣಾಂಶಗಳನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕೂಡ ಇದರಲ್ಲಿದೆ. ಸೊ ಅದಕ್ಕೆ ನಮ್ಮ ಒಂದು ಮೊಟ್ಟ ಮೊದಲನೇದಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಈಗ 3 ಒಂದು ಪೇಟೆಂಟ್ ಕೂಡ ನಮಗೆ ಹಕ್ಕು ಪ್ರಮಾಣ ಪತ್ರ ಕೂಡ ಭಾರತ ಸರ್ಕಾರದಿಂದ ದೊರೆತಿದೆ ಸರ್. ಮೊಟ್ಟ ಮೊದಲನೇದಾಗಿ ಎಲ್ಲಾ ವಿಶ್ವವಿದ್ಯಾಲಯ ಕಂಪೇರ್ ಮಾಡಿದ ಮೊಟ್ಟ ಮೊದಲನೇದಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮ್ಮ ಕೇಂದ್ರಕ್ಕೆ ಈಗ 3 ಒಂದು ಭಾರತ ಹಕ್ಕು ಪ್ರಮಾಣ ಪತ್ರವನ್ನ ನಾವು ಪಡೆದುಕೊಂಡಿದ್ದೀವಿ ಸರ್. ಸೊ ಈ ಪಡೆದುಕೊಂಡ ನಂತರ ಅದಕ್ಕೆ ಅನುಗುಣವಾಗಿ ನಮ್ಮ ಭಾರತ ಸರ್ಕಾರದ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು DST ಪ್ರಾಜೆಕ್ಟ್ ಕೂಡ ನಾವು ಸಬ್ಮಿಟ್ ಮಾಡಿ ನಮ್ಮ ರಾಯಚೂರು ಕೃಷಿ ಒಂದು KMF ಅದನ್ನ ಒಂದು ನಮ್ಮ ತಯಾರು ಮಾಡಿದಂತಹ ಘಟಕವನ್ನ ನಾವು ಇನ್ಸ್ಟಾಲ್ ಮಾಡಿ ಅದರ ಒಂದು ರಿಸಲ್ಟ್ ಕೂಡ ನಾವೀಗ ಅದನ್ನ ಟೆಸ್ಟ್ ಮಾಡ್ತೇವೆ ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ. ಸೊ ನಮ್ಮ ರಾಯಚೂರು KMF ಬಂದ್ಬಿಟ್ಟು 20,000 liter ಇರತಕ್ಕಂತ ಒಂದು ಘಟಕ ಸರ್ ಅದು. ಅದಕ್ಕೂ ಕೂಡ ನಮ್ಮ ಒಂದು ಘಟಕವನ್ನ ನಾವು ಶುದ್ಧೀಕರಣ ಮಾಡತಕ್ಕಂತ ಘಟಕ ಕೂಡ ಮಾಡಿ ಆ ನೀರನ್ನ ನಾವು ಅಗ್ರಿಕಲ್ಚರ್ಗೆ ಉಪಯೋಗಿಸಬಹುದು ಅಂತ ಒಂದು ಈ ತರ ಒಂದು ಸಂಶೋಧನೆ 4ನೇ ಕ್ಷೇತ್ರದಲ್ಲಿ ಮಾಡಿದೀವಿ ಸರ್. ಇನ್ನು 5ನೇ ಕ್ಷೇತ್ರ ಅಂತ ಹೇಳ್ಬಿಟ್ರೆ ಭತ್ತವನ್ನ ಅಕ್ಕಿ ಮಾಡಿದ ನಂತರ, ಸೊ ಅದ ಒಂದು ಎಷ್ಟು ದಿವಸ ಇದು ಹಳೆ ಅಕ್ಕಿ ಅಂತ ಒಂದು ಕಂಡಲಿಕ್ಕೆ ತುಂಬಾ ಒಂದು ಕಷ್ಟ ಆಗ್ತಾ ಇದೆ. ಸೊ ಅದನ್ನ ಒಂದು ಸಂಶೋಧನೆ ಏನಂತಂದ್ರೆ ಏಜಿಂಗ್ ಅಂತ ಹೇಳ್ತೀವಿ, ಅಮೈಲೇಸ್ ಕಂಟೆಂಟ್ ಇದಕ್ಕೋಸ್ಕರ ಅದು ಎಷ್ಟು ದಿವಸ ಇದೆ ಅಕ್ಕಿ ಹಳೆಯದು ಅಥವಾ ಹೊಸದು ಅಂತ ಹೇಳಲಿಕ್ಕೆ ಒಂದು ಅಮೈಲೇಸ್ ಕಂಟೆಂಟ್ ಅಂತ ಒಂದು ಡಿಟೆಕ್ಟರ್ ಕೂಡ ಮಾಡಿದೀವಿ ಸರ್. ಆ ಡಿಟೆಕ್ಟರ್ ಕೂಡ ನಮಗೆ ಒಂದು ಪೇಟೆಂಟ್ ಕೂಡ ಲಭಿಸಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಆ ಟೆಕ್ನಾಲಜಿ ಕೂಡ ಕಮರ್ಷಿಯಲೈಸೇಷನ್ ಕೂಡ ಬಂದಿದೆ ಸರ್. ಸರಿಗೆ. ಸೊ ಅಂದ್ರೆ ಈಗ ನಾವು ಒಂದು ವರ್ಷ ಆಗಿದೆಯೋ ಎರಡು ವರ್ಷ ಆಗಿದೆ ಅಂತ ನಾವು ಈಸಿಯಾಗಿ ಆ ಒಂದು ಸ್ಯಾಂಪಲ್ ಅನ್ನ ನಾವು ಆ ಮಷಿನ್ ಮುಂದೆ ಇಟ್ಬಿಟ್ರೆ, ಡಿವೈಸ್ ಮುಂದೆ ಇಟ್ಟರೆ ಇದು ಎಷ್ಟು ವರ್ಷದ ಹಳೆಯದಂತ ನಾವು ಅಕ್ಕಿಯನ್ನು ನಾವು ಕಲರ್ ಮುಖಾಂತರ ನಾವು ಹೇಳಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇಂಥ ಅನೇಕ ವಿಷಯಗಳ ಬಗ್ಗೆ ಈಗ ನಮ್ಮ ಈಗ ನಡೀತಕ್ಕಂಥ ವಿಷಯಗಳು ಅಂತಂದ್ರೆ ಹೇಗೆ ನಾವು ಹಣ್ಣಿನ ಮತ್ತು ತರಕಾರಿನ ಒಂದು ಜೀವಿತಾವಧಿ ಸೆಲ್ಫ್ ಲೈಫ್ ಅಂತ ಹೇಳ್ತೀವಿ, ಅದನ್ನು ಹೇಗೆ ನಾವು ಹೆಚ್ಚಿಗೆ ಮಾಡಬೇಕು. ಸೊ ಅದನ್ನು ನಾವು ಸ್ಮಾರ್ಟ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಅದು ಎಲೆಕ್ಟ್ರಿಕ್ ಸ್ಪಿನ್ನಿಂಗ್ ಅನ್ನು ಯೂಸ್ ಮಾಡಿಕೊಂಡು ಸೊ ನಾವು ಅದರ ಒಂದು ಜೀವಿತಾವಧಿ ಹೆಚ್ಚಿಗೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ತುಂಬಾ ಒಂದು ಅನುಕೂಲ ವರ್ಕ್ ಅನ್ನು ಮಾಡ್ತಾ ಇದೀವಿ ಸರ್. ಅದೇ ರೀತಿ ಅಲ್ಲದೆ ಸೆನ್ಸರ್ಸ್ ಗಳನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ ಸರ್. ಸೊ ಅಂದ್ರೆ ಡಿಪೆಂಡ್ಸ್ ಅಪ್ ಆನ್ ದ ಮಾಯಿಶ್ಚರ್, ಮಾಯಿಶ್ಚರ್ ತೇವಾಂಶ ಬದಲಾವಣೆ ತಕ್ಷಣ ಸೆನ್ಸರ್ ತಮ್ಮ ಒಂದು ಗುಣಮಟ್ಟ ಚೇಂಜ್ ಮಾಡೋದು. ಅದೇ ರೀತಿ ಅದು ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಆದ್ರೆ ಅಂದ್ರೆ ಸೂಕ್ಷ್ಮ ಜೀವಿಗಳ ಒಂದು ಸಂಖ್ಯೆ ಹೆಚ್ಚಿಗತ್ತಪ್ಪ ಅಂತಂದ್ರೆ ಸೊ ಅದರ ಒಂದು ಪ್ಯಾಕೇಜಿನ ಕಲರ್ ಕೂಡ ಬದಲಾವಣೆ ಆಗುವುದು. ಸೊ ಇಂಥ ಒಂದು ಅನೇಕ ಒಂದು ವಿಷಯದಲ್ಲಿ ನಮ್ಮ ಒಂದು ರಾಯಚೂರಿನಲ್ಲಿರ್ತಕ್ಕಂಥ ಘಟಕವು ಕೆಲಸಗಳನ್ನು ಮಾಡ್ತಾ ಇದೆ ಸರ್. ಈಗ ಮುಖ್ಯವಾಗಿ ಬಂದಾಗ ವಿಶ್ವವಿದ್ಯಾಲಯ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಹಲವಾರು ಯೋಜನೆಗಳನ್ನು ಹೊಂದಿದ್ದು ಸಂಶೋಧನೆ ನಡೀತಾ ಇದೆ ಅಂತಕ್ಕಂಥ ವಿಚಾರ ಹಂಚಿಕೊಂಡ್ರಿ. ಹೌದು ಸರ್. ಈಗ ಮುಖ್ಯವಾಗಿ ರೈತರು ಬಳಸೋದು ರಾಸಾಯನಿಕ ಗೊಬ್ಬರಗಳನ್ನ, ಕೀಟನಾಶಕಗಳನ್ನ, ರೋಗನಾಶಕಗಳನ್ನ ಬಳಸ್ತಾರೆ ಮತ್ತು ಬೀಜೋಪಚಾರಕ್ಕಾಗಿ ಹಲವಾರು ರಾಸಾಯನಿಕಗಳನ್ನ ಬಳಸ್ತಾರೆ. ಹೌದು ಸರ್. ವಿಶೇಷವಾಗಿ ರಾಸಾಯನಿಕ ಗೊಬ್ಬರಕ್ಕೆ ಬಂದಾಗ ನ್ಯಾನೋ ತಂತ್ರಜ್ಞಾನದಲ್ಲಿ ನ್ಯಾನೋ ಯೂರಿಯಾ ಬಂದಿದೆ ಸರ್. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಈಗ ಡಿಎಪಿ ಇರಬಹುದು ಅಥವಾ ಬೇರೆ ಕಾಂಪ್ಲೆಕ್ಸ್ ರಸಗೊಬ್ಬರಗಳಿರಬಹುದು, ಇವೆಲ್ಲ ಒಂದು ನ್ಯಾನೋ ತಂತ್ರಜ್ಞಾನಗಳ ಅಳವಡಿಸಿ ಏನು ರೈತರು ಒಂದ್ ಕ್ವಿಂಟಾಲು, ಹತ್ತು ಕ್ವಿಂಟಾಲು, ಇಪ್ಪತ್ತು ಕ್ವಿಂಟಾಲ್ ಅನ್ನ ಟ್ರಾಕ್ಟರ್ ಹಾಕೊಂಡ್ಬಂದು ಭೂಮಿಗೆ ಹಾಕ್ತಾ ಇರ್ತಾರೆ, ಭಯಂಕರ ದುಡ್ಡು ಖರ್ಚಾಗುತ್ತೆ. ಉದಾಹರಣೆ ಹೇಳಿದ್ರೆ ಈಗ ನ್ಯಾನೋ ಯೂರಿಯಾ ಕೇವಲ ಒಂದು ಬಾಟಲ್ ನಲ್ಲಿ ಏನು 50 kg ಸಾರಜನಕ ಗೊಬ್ಬರ ಒದಗಿಸ್ತದೆ, ಅಷ್ಟು ಒಂದು ಪೋಷಕಾಂಶಗಳು ಒದಗಿಸ್ತದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಮಾಡ್ಕೊಳ್ಳಿಕ್ಕೆ ನ್ಯಾನೋ ತಂತ್ರಜ್ಞಾನದಿಂದ ಸಾಧ್ಯತೆ ಇದಾವ ಹೇಗೆ? ತುಂಬಾ ಒಳ್ಳೆಯ ಪ್ರಶ್ನೆ ಸರ್. ಇದು ಈಗಾಗಲೇ ತಮಗೆ ತಿಳಿದ ಹಾಗೆ ಇಫ್ಕೋ ಇರಬಹುದು, ಕೋರ್ಮಂಡಲ ಇರಬಹುದು, ಎರಡು ಒಂದು ದೊಡ್ಡ ಒಂದು ಸಂಸ್ಥೆಗಳು. ಆ ಎರಡೂ ಸಂಸ್ಥೆಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇರಬಹುದು, ಭಾರತ ಸರ್ಕಾರ ಇರಬಹುದು, ವಿವಿಧ ಕ್ಷೇತ್ರಗಳಲ್ಲಿ ಈಗ ಟ್ರಯಲ್ಸ್ ಕೂಡ ಕೊಟ್ಟಿದ್ದಾರೆ ಸರ್. ಅಂದ್ರೆ ಈಗ ನ್ಯಾನೋ ಯೂರಿಯಾ ಮಾರ್ಕೆಟ್ಗೆ ಬಂದ ನಂತರ ನ್ಯಾನೋ ಡಿಎಪಿ ಇರಬಹುದು, ನ್ಯಾನೋ ನೈಟ್ರೋಜನ್ ಇರಬಹುದು, ನ್ಯಾನೋ ಫಾಸ್ಫರಸ್ ಇರಬಹುದು, ನ್ಯಾನೋ ಪೊಟಾಷಿಯಂ ಇರಬಹುದು, ನ್ಯಾನೋ ಮ್ಯಾಂಗನೀಸ್ ಇರಬಹುದು, ಈ ರೀತಿ ವಿವಿಧ ಒಂದು ಪೋಷಕಾಂಶಗಳನ್ನ ಒದಗಿಸಲಿಕ್ಕೆ ಲಿಕ್ವಿಡ್ ರೂಪದಲ್ಲಿ, ಸೊ ಅದು ನಾವು ಗ್ರಾನ್ಯೂಲ್ಸ್ ರೂಪದಲ್ಲಿತ್ತು, ಇದು ಲಿಕ್ವಿಡ್ ರೂಪದಲ್ಲಿ ಸ್ಪ್ರೇಯಿಂಗ್ ಮುಖಾಂತರ ಕೊಡಲಿಕ್ಕೆ ಈಗಾಗಲೇ ಟೆಸ್ಟಿಂಗ್ ಟ್ರಯಲ್ಸ್ ನಡೀತಾ ಇದೆ ಬೇರೆ ಬೇರೆ ಕೇಂದ್ರಗಳಲ್ಲಿ. ಮುಂಬರುವ ದಿನಗಳಲ್ಲಿ ಖಂಡಿತ ಈ ಒಂದು ನಾವು ರೆವಲ್ಯೂಷನ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಸೊ ಮುಂಚೆ ನಮಗೆ ಯೂರಿಯಾ ಹಾಗೆ ಸಿಗ್ತಾ ಇತ್ತು, ಅದನ್ನೇ ನೀಮ್ ಲೇಪನ ಮಾಡಿದ ನಂತರ ಅದರ ಒಂದು ಬೇಡಿಕೆ ಕೂಡ ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಯಿತು. ಅದೇ ರೀತಿ ಈಗ ನ್ಯಾನೋ ಯೂರಿಯಾ ಅದರ ದ್ರವ ರೂಪದಲ್ಲಿ ಮಾಡಿದ ನಂತರ ಅದರ ಒಂದು ಎಫೆಕ್ಟ್ನೆಸ್ ಜಾಸ್ತಿ ಆಗ್ತದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲಾ ಒಂದು ರಾಸಾಯನಿಕ ಗೊಬ್ಬರಗಳು ನಮಗೆ ನ್ಯಾನೋ ರೂಪದಲ್ಲಿ ದೊರೆತವಂತ ನಾನು ಹೇಳಲಿಕ್ಕೆ ನಮ್ಮ ಮುಂದೆ ಇಷ್ಟಪಡ್ತಾ ಇದ್ದೆ ಸರ್. ಈಗ ಕೀಟನಾಶಕ ರೋಗನಾಶಕಗಳಿಗೆ ಬಂದಾಗ ಇಲ್ಲಿ ನ್ಯಾನೋ ತಂತ್ರಜ್ಞಾನ ಅಭಿವೃದ್ಧಿ ಆಗಿದೆ ಅಂದ್ರೆ, ಉದಾಹರಣೆ ಈಗ ನ್ಯಾನೋ ಯೂರಿಯಾ ಬಂತು, ಅದೇ ರೀತಿ ಏನಾದರೂ ಕೀಟನಾಶಕ ಈಗ ರೈತರು ಒಂದು 20 acres 30 acres ಹೊಡಿಬೇಕಾದಾಗ 2 liters 3 liters ತಂದು ಹೊಡಿತಿರ್ತಾರೆ, 5 liters ಕ್ಯಾನ್ಗಳನ್ನು ತರ್ತಿರ್ತಾರೆ. ಇದ್ರ ಬದಲಾಗಿ ಕೇವಲ 1.5 liters ಒಂದು 10 acres 20 acres ಸಿಂಪರಣೆ ಮಾಡತಕ್ಕಂತ ಔಷಧಿಗಳು 1/2 bottle ಸಿಗುವ ಹಾಗೆ ನ್ಯಾನೋ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಳ್ಳಿಕ್ಕೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸಂಶೋಧನಾ ಕಾರ್ಯಕ್ರಮ ಕೂಡ ಆರಂಭವಾಗಿದೆ ಸರ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಅದರ ಒಂದು ಜವಾಬ್ದಾರಿಯನ್ನ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ ಸರ್. ಸೊ ಆ ಫಾರ್ಮುಲೇಷನ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಇದನ್ನ ನಾವು ನಾರ್ಮಲ್ ಸ್ಪ್ರೇಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ, ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಿ ಬೇರೆ ಬೇರೆ ಕಡೆಯಲ್ಲಿ ಕೂಡ ಟ್ರಯಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ಕೂಡ ಒಂದು ಒಂದು ಘಟಕದ ಕೂಡ ಒಂದು ಡ್ರೋನ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಕೆಮಿಕಲ್ಸ್ಗಳನ್ನ ನ್ಯಾನೋ ಫಾರ್ಮುಲೇಷನ್ಗೆ ಕನ್ವರ್ಟ್ ಮಾಡಿಕೊಂಡು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಲಿಕ್ಕೆ ಆಲ್ರೆಡಿ ಸಂಶೋಧನೆ ಆರಂಭವಾಗಿದೆ ಸರ್. ಇನ್ನೂ ನಮಗೆ ಒಂದು ವರ್ಷದಲ್ಲಿ ಈ ಒಂದು ಕೂಡ ಸ್ಪ್ರೇ ಕೂಡ ನಾವು ನ್ಯಾನೋ ಮೆಟೀರಿಯಲ್ಸ್ಗಳನ್ನು ಮಾಡಲಿಕ್ಕೆ, ಕೀಟನಾಶಕಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಇನ್ನು ವಿಶೇಷವಾಗಿ ಕೃಷಿ ಪರಿಕರಗಳಿಗೆ ಬಂದಾಗ ಪರಿಕರಗಳಲ್ಲಿ ಉದಾಹರಣೆ ಟ್ರ್ಯಾಕ್ಟರ್ ಇರಬಹುದು, ಈಗ ನ್ಯಾನೋ ಕಾರ್ ಅಂತ ಬಂತು. ಹೌದು ಸರ್. ನ್ಯಾನೋ ಕಾರ್ ಅದು ಅಡ್ಡಾಡ್ಲಿಕ್ಕೆ ಆಯ್ತು. ಅದೇ ರೀತಿ ನ್ಯಾನೋ ಟ್ರ್ಯಾಕ್ಟರು, ನ್ಯಾನೋ ಸ್ಪ್ರೇಯರ್ಸು ಅಥವಾ ಈ ರೀತಿ ರೈತರಿಗೆ ಹೆವಿ ಆದಂತ ಇಕ್ವಿಪ್ಮೆಂಟ್ ಗಳಿದಾವೆ, ಅದರ ಬದಲಾಗಿ ನ್ಯಾನೋ ತಂತ್ರಜ್ಞಾನ ಈ ಕ್ಷೇತ್ರಕ್ಕೆ ಬಂದ್ರೆ ಇನ್ನೂ ಒಳ್ಳೇದಾಗುತ್ತೆ ರೈತರಿಗೆ. ಸರ್, ಇದು ಒಂದು ಯಾವ ತರ ಅಂತಂದ್ರೆ ಫ್ಯಾಷನ್ ಸರ್. ಇದು ಆಕ್ಚುಲಿ ನಮಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ನ್ಯಾನೋ ಕಾರ್ ಅಂದ್ರೆ ನ್ಯಾನೋ ಕಾರ್ ಅಲ್ಲ ಸರ್, ಅದು ಅಲ್ಲ. ಒಂದು ಹೆಸರು ಇಡ್ಲಿಕ್ಕೆ ನ್ಯಾನೋ ಕಾರ್ ಅಂತ ಹೇಳಿದ್ರು, ಸಣ್ಣದಾಗಿರುತ್ತೆ ಅಷ್ಟೇ, ಸಣ್ಣದ ಅಂತ ಹೇಳಿದ್ರೆ ಜನರಿಗೆ ಅರ್ಥ ಆಗಲ್ಲ ಅಂತ ನ್ಯಾನೋ ಕಾರ್ ಅಂತ ಹೇಳಿದ್ರು. ಅದೇ ರೀತಿ ನ್ಯಾನೋ ಸಿಮ್ ಅಂತ ಬಂತು ಸರ್, ಅದು ನ್ಯಾನೋ ಸಿಮ್ ಇರೋದಿಲ್ಲ. ಬಟ್ ಜನರಿಗೆ ಒಂದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ಸಪೋಸ್ ಏನಾದ್ರೂ ನ್ಯಾನೋ ಟ್ರ್ಯಾಕ್ಟರ್ ಅಂತ ಮಾಡಿದ್ರೆ ಉಳುಮೆ ಹೇಗೆ ಮಾಡ್ಬೇಕು ಅವನು? ಸೊ ಅದು ಕಷ್ಟ. ಅದನ್ನ ನಾವು ಸೂಕ್ಷ್ಮತೆ ನೋಡ್ಕೊಂಡಾಗ ಚಿಕ್ಕ ಕಾರ್ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಅನ್ನೋದಕ್ಕೆ ಒಂದು ಏನೋ ಒಂದು ಫ್ಯಾಷನ್ ತರ ನ್ಯಾನೋ ಕಾರು, ನ್ಯಾನೋ ಟ್ರ್ಯಾಕ್ಟರ್ ಅಂತ ಈ ತರ ಒಂದು ಹೆಸರು ಇಟ್ಟಿದ್ರೆ ಹೊರತಾಗಿ ನಮಗೆ ತಂತ್ರಜ್ಞಾನ ಏನ್ ಮಾಡ್ಬೇಕಂತಂದ್ರೆ ಅದರಲ್ಲಿ ಬರ್ತಕ್ಕಂತ ಇಂಜಿನ್ ಅಲ್ಲಿ ಮಾರ್ಪಾಡು ಮಾಡೋದು. ಈಗ ಇಂಜಿನ್ ಅಲ್ಲಿ ಅಂದ್ರೆ ನಾವು ಇಂಜಿನ್ ಆಯಿಲ್ ಇರಬಹುದು, ಇಂಜಿನ್ ಅಂದ್ರೆ ನಾವು ಪೆಟ್ರೋಲ್ ಇರಬಹುದು, ಅಂದ್ರೆ ಯಾವ್ದಾದ್ರು ಗ್ಯಾಸಲ್ಲಿ ಇರಬಹುದು, ಅಥವಾ ಹ್ಯಾರೋಯಿಂಗ್ ಅಂತ ಬಂದಾಗ ಆ ಬ್ಲೇಡ್ಗೆ ನ್ಯಾನೋ ಎಜ್ಜಸ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಾವು ನ್ಯಾನೋ ಕಣಗಳನ್ನ ಯೂಸ್ ಮಾಡಿದಾಗ ಅದು ತಾನೇ ಶಾರ್ಪ್ ಆಗಬೇಕು. ಸೊ ಅಂತ ಒಂದು ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ನಡೀತಾ ಇದೆ ಸರ್ ಈಗ. ಸೊ ತಮಗೆ ತಿಳಿದ ಹಾಗೆ ಒಂದು ಇಂದಿನ ನಾವು ಸ್ಟೋರಿಯನ್ನ ನೋಡಿದಾಗ ಟಿಪ್ಪು ಸುಲ್ತಾನ್ ಅವರ ಕತ್ತಿ ಸೊ ನ್ಯಾನೋ ಕಣಗಳಿಂದ ಮಾಡಿದ್ದು ಅಂತ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂತು. ಸೊ ಅದರ ಮಟೀರಿಯಲ್ ಅಂದ್ರೆ ಊಡ್ಜ್ ಅಂತ ಮಟೀರಿಯಲ್ ಸರ್ ಅದು. ಆ ಊಡ್ಜ್ ಅನ್ನ ಮಟೀರಿಯಲ್ ಲೇಪನ ಮಾಡಿದ್ರೆ ಅದು ಹೇಗೆ ಕಟ್ ಮಾಡುತ್ತೆ ಹಾಗೆ ಅದು ಶಾರ್ಪ್ ಆಗಿ ಅಂತ ಹೋಗುತ್ತೆ. ಸೊ ಅದಕ್ಕೆ ನಾವು ಸೆಲ್ಫ್ ಶಾರ್ಪನಿಂಗ್ ಅಥವಾ ಸೆರೇಟೆಡ್ ಅಂತ ಹೇಳ್ತಾ ಇದ್ವಿ. ಸೊ ಅಂತ ಒಂದು ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗತಕ್ಕಂತಹ ಮಟೀರಿಯಲ್ಗಳನ್ನ ಖಂಡಿತ ನಾವು ಮಾರುಕಟ್ಟೆಗೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚಿನ ಇದೆ ಸರ್. ನೀವು ಒಂದು ಹೇಳಿದ್ರೆ ಕೆಲವೊಂದು ತಾಂತ್ರಿಕತೆಗಳನ್ನ ನಾವು ಪೇಟೆಂಟ್ ಪಡ್ಕೊಂಡಿವಿ ನ್ಯಾನೋ ತಂತ್ರಜ್ಞಾನದಿಂದ ಈಗ ಬಯೋಗ್ರೇಡೇಬಲ್ ಒಂದು ಪ್ಯಾಕೇಜ್ ಅಂತ ಹೇಳಿದ್ರಿ, ಏನಿದು ಬಯೋಗ್ರೇಡೇಬಲ್ ಪ್ಯಾಕೇಜ್, ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ರೈತರಿಗಿರ್ಬೋದು ಎಲ್ಲ ಹೇಗೆ ಇದರದ್ದು ಸರ್? ಈಗ ತಾವು ತಿಳಿದ ಹಾಗೆ ನಮ್ಮ ದೇಶ ಎಲ್ಲ ವಿವಿಧ ದೇಶಗಳು ಕೂಡ ಕಂಡು ಬಂದಾಗ ಈ ಪ್ಲಾಸ್ಟಿಕ್ ಒಂದು ಹೆಮ್ಮಾರಿತನ ಆಗಿಬಿಟ್ಟಿದೆ ಸರ್, ಅದು ಡಿಗ್ರೇಡ್ ಆಗ್ತಾ ಇಲ್ಲ. ಅದಕ್ಕೆ ಈ ಒಂದು ಕಣಗಳನ್ನ ನಾವು ನ್ಯಾನೋ ಕಣಗಳನ್ನು ಯೂಸ್ ಮಾಡಿಕೊಂಡ್ರೆ ಅಂದ್ರೆ ಬಂದಂತ ಅಗ್ರಿಕಲ್ಚರ್ ವೇಸ್ಟ್ ವೇಸ್ಟ್ ಅಂದ್ರೆ ನಮಗೆ ಭತ್ತ ಇರಬಹುದು ಅಥವಾ ಸ್ವರ್ಗಂ ಜವರದಿಂದ ಬಂದಂತ ಏನು ತೌಡ್ ಅಂತ ಹೇಳ್ತೀವಿ ಅಂತ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಪ್ಯಾಕೇಜಿಂಗ್ ಮೆಟೀರಿಯಲ್ ಅನ್ನ ನಾವು ಡೆವಲಪ್ ಮಾಡಿ ಈ ವಸ್ತುಗಳಿಗೆ ಶಕ್ತಿ ಇರೋದಿಲ್ಲ ಸರ್, ಸ್ಟ್ರೆಂತ್ ಇರೋದಿಲ್ಲ ಆ ಪ್ಯಾಕೇಜಿಂಗ್ ಮೆಟೀರಿಯಲ್ ಗೆ. ಅದಕ್ಕೆ ನಾವೇನ್ ಮಾಡ್ತೀವಿ, ನ್ಯಾನೋ ಮೆಟೀರಿಯಲ್ಸ್ ಅನ್ನ ಅದಕ್ಕೆ ಹಾಕಿದಾಗ ಟೈಟಾನಿಯಂ ಡೈಆಕ್ಸೈಡ್ ಅಂತ ಹೇಳ್ತೀವಿ ಸರ್ ನಾವು, TiO2. ಸೊ ಅದನ್ನ ಹಾಕಿದಾಗ ಅದರ ಒಂದು ಶಕ್ತಿ ಜಾಸ್ತಿ ಆಗುತ್ತೆ, ಅಂದ್ರೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ನಾವು 1 kg ಬದಲು 5 kg ಇಡಬಹುದು, ಅವಾಗ ಹರಿಯುವುದಿಲ್ಲ. ಸೊ ಅಂತ ಪ್ಯಾಕೇಜ್ ಅನ್ನ ನಾವು ಭೂಮಿಯಲ್ಲಿ ಹಾಕಿದ್ರೆ ಅದು ಹಾಗೆ ಡಿಗ್ರೇಡೇಬಲ್ ಆಗಿ ಮತ್ತೆ ಫಲವತ್ತತೆ ಬರುತ್ತೆ. ಈಗ ತಮಗೆ ತಿಳಿದ ಹಾಗೆ ನಾವು ಕೂಡ ಮೊನ್ನೆ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ಅದನ್ನ ಪೇಟೆಂಟ್ ಗೆ ಅಪ್ಲೈ ಮಾಡಿದ್ವಿ ಸರ್. ಮುಂದಿನ ದಿನಗಳಲ್ಲಿ ನಾವು ಪೇಪರ್ ಪ್ಲೇಟ್ ಅಲ್ಲಿ ಊಟ ಮಾಡ್ತಾ ಇದೀವಿ. ಸೊ ಅದು ಬಯೋಡಿಗೇಬಲ್ ಪೇಪರ್ ಮೆಟೀರಿಯಲ್ ಅಷ್ಟೇ ಅಲ್ಲದೆ ಊಟ ಆದ ನಂತರ ತಿಂದ್ಬಿಡೋದು, ಪ್ಲೇಟನ್ನ ತಿಂದ್ಬಿಡೋದು. ಸೊ ಅದೇ ರೀತಿ ಸ್ಪೂನು ಕಪ್ಪು, ಸೊ ಈಗ ಎಲ್ಲ ಒಂದು ತಂತ್ರಜ್ಞಾನಗಳನ್ನ ನಡೀತಾ ಇದೆ ಸರ್. ಸೊ ಅದು ಅಂದ್ರೆ ವೇಸ್ಟ್ ಕೂಡ ಆಗಬಾರದು, ವೇಸ್ಟ್ ಆಗಂಗಿಲ್ಲ. ಬಯೋಡಿಗ್ರೇಡಬಿಲಿಟಿ ಅಲ್ಲ, ಅದು ಎಡಿಬಲ್ ಅಂತ ಹೇಳ್ತೀವಿ. ಎಡಿಬಲ್ ಅದನ್ನ ತಿನ್ಲಿಕ್ಕೆ ಯೋಗ್ಯ, ಅದು ಖಂಡಿತ ಯೋಗ್ಯ. ಸೊ ಅದರಲ್ಲಿ ಒಂದು ಪ್ರೋಟೀನ್ ಇರುತ್ತೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಅದರಲ್ಲಿ ಫೈಬರ್ ಕೂಡ ಇರುತ್ತೆ. ಸೊ ಅದು ತಿನ್ಲಿಕ್ಕೆ ಯೋಗ್ಯವಾಗಿದೆ ಅಂತ ಆಲ್ರೆಡಿ FPO ಸರ್ಟಿಫೈ ಮಾಡಿದ, WHO ಸರ್ಟಿಫೈ ಮಾಡಿದಂತ ಒಂದು ವಸ್ತುಗಳನ್ನ ಯೂಸ್ ಮಾಡಿ ತಯಾರಿಕೆ ಮಾಡ್ತಾ ಇದ್ದಾರೆ. ಈಗ ಚಹಾ ಕುಡಿದಾಗ ಅಥವಾ ಹಾಲು ಕುಡಿದಾಗ ಕಪ್ಪನ್ನ ಕಪ್ಪು ಒಂದು ಅದನ್ನ ಒಯ್ಯುವಾಗಿಲ್ಲ ಸರ್, ಒಯ್ಯುವಾಗಿಲ್ಲ, ಆ ಕಪ್ಪನ್ನು ಹಾಗೆ ತಿಂದ್ಬಿಡೋದು. ನಾವು ಹೇಗೆ ಕೋನ್ ಐಸ್ ಕ್ರೀಮ್ ಅನ್ನ ಐಸ್ ಕ್ರೀಮ್ ತಿಂತೀವಿ, ಅದಾದ ನಂತರ ಕೋನ್ ತಿಂತೀವಿ ಸರ್, ತಿಂತೀವಿ. ಸೊ ಅದೇ ರೀತಿ ಟೀ ಕುಡಿದ ನಂತರ ಆ ಕಪ್ಪನ್ನ ತಿನ್ನೋದು, ತಿನ್ನೋದು. ಬಿಸ್ಕಿಟ್ ಬದಲು ನೀವು ಕಪ್ಪು ತಿಂದ್ರೆ ಬಿಸ್ಕಿಟ್ ಏನ್ ನಿಮಗೆ ಎನರ್ಜಿ ಕೊಡುತ್ತೆ ಅದೇ ಎನರ್ಜಿ ಈ ಕಪ್ಪಲ್ಲಿ ಕೊಡುತ್ತೆ. ಸೊ ಅಂತ ಒಂದು ತಂತ್ರಜ್ಞಾನ ಈಗ ನಡೀತಾ ಇದೆ ಸರ್, ನಡೀತಾ ಇದೆ. ಎಸ್ ಸರ್. ಈಗ ಸುಮಾರು ವರ್ಷದಿಂದ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಸಂಶೋಧನೆಗಳು ನಡೀತಿದ್ದಾವೆ, ಮುಂದೆ ಏನೇನು ಯೋಜನೆಗಳಿದಾವೆ, ಇನ್ನು ಫ್ಯೂಚರ್ ಪ್ಲಾನ್ಸ್ ಅಂತ ಹೇಳ್ತೀವಿ, ಏನೇನು ಯೋಜನೆಗಳು ರೈತರ ಒಂದು ಕ್ಷೇತ್ರಗಳಿಗೆ ಮುಟ್ಟಬೇಕಿದು, ರೈತರಿಗೆ ತಿಳುವಳಿಕೆ ಬರಬೇಕು, ಇದು ಕ್ಷೇತ್ರದಲ್ಲಿ ಅಳವಡಿಕೆ ಆಗಬೇಕು. ಹೌದು ಸರ್. ಇದಕ್ಕೆಲ್ಲ ಏನು ಮುಂದಿನ ಫ್ಯೂಚರ್ ಪ್ಲಾನ್ಸ್ ಅಥವಾ ಮುಂದಿನ ಯೋಜನೆಗಳು ಸರ್? ಮುಖ್ಯವಾಗಿ ಮೊದಲ ಏನಿತ್ತಂತಂದ್ರೆ ಅದರ ಒಂದು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಉಪಯೋಗ ಮಾಡಬೇಕನ್ನೋ ಒಂದು ಸಂಶೋಧನೆ ಕೂಡ ಈಗ ಮಾಡಿ ಅದನ್ನ ಒಂದು ಬಿಡುಗಡೆ ಮಾಡೋ ಒಂದು ಹಂತದಲ್ಲಿ ಇದೀವಿ ಸರ್ ನಾವು. ಸೊ ಈಗ ಏನಂತಂದ್ರೆ ತಾವು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಬಂದ್ರೆ ನಾವು ಏನೇ ರೈತರ ಬಗ್ಗೆ ಮಾತಾಡಬೇಕಂದ್ರೆ ಇಳುವರಿ ಹೆಚ್ಚಿಗಾಗಬೇಕು. ಸೊ ಇಳುವರಿ ಹೆಚ್ಚಿಗೆ ಆಗಬೇಕಂದ್ರೆ ನಾವು ಏನು ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ, ಪೋಲಿಯೋ ಸ್ಪ್ರೇ ಅಪ್ಲಿಕೇಶನ್ ಮಾಡಿದಾಗ ಖಂಡಿತ ಇಳುವರಿ ಹೆಚ್ಚಿಗಾಗಲಿಕ್ಕೆ ಸಾಧ್ಯತೆ ಇದೆ. ಅದ್ರಲ್ಲಿ ಯಾವ ಕೆಮಿಕಲ್ ಅನ್ನ ನಾವು ರೆಕಮೆಂಡ್ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ, ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಸರ್. ಸೊ ಅಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ನ್ಯಾನೋ ಫಾರ್ಮುಲೇಷನ್ ಮಾಡಿ ನಾವು ಈಗಾಗಲೇ ಟ್ರಯಲ್ಸ್ ಕೂಡ ಮಾಡಿದೀವಿ. ನ್ಯಾನೋ ಜಿಂಕ್ ಅನ್ನ 2 crops ಮಾಡಿದ್ವಿ ಸರ್, ಮೇಜು ಮತ್ತು ಭತ್ತಕ್ಕೆ ಮಾಡಿದೀವಿ. ಎರಡರಲ್ಲಿ ಕೂಡ ನಮಗೆ 15-18% ಇಳುವರಿ ಕೂಡ ಹೆಚ್ಚಿಗೆ ಬಂದಿದೆ. ಸೊ ಅಂತ ಒಂದು ಕ್ಷೇತ್ರದಲ್ಲಿ ನಾವು ಒಂದು ಹಂತದಲ್ಲಿ ಹೋಗ್ತಾ ಇದ್ರೆ ಇನ್ನೊಂದು ಹಂತದಂತ ಬಂದ್ರೆ ಈಗ ನಾವು ಟ್ರೀಟ್ಮೆಂಟ್ ಸೀಡ್ ಟ್ರೀಟ್ಮೆಂಟ್ ಅಂತ ಬಂದಾಗ ಅದು ಒಂದು ಮೊಳಕೆ ಹೊಡೆಯುವ ಶಕ್ತಿ ಅಂದ್ರೆ ಹೆಚ್ಚಿಗೆ ಮಾಡಲಿಕ್ಕೆ. ಸೊ ಅದಕ್ಕೂ ಕೂಡ ನಾವು ನ್ಯಾನೋ ಸಿಲ್ವರ್ ಅನ್ನ ಒಂದು ಪ್ರೊಸೆಸ್ ಟೆಕ್ನಾಲಜಿ ಕೂಡ ನಾವು ಒಂದು ಡೆವಲಪ್ ಮಾಡಿದೀವಿ ಸರ್, ಅದು ನಮಗೆ ಇನ್ನೂ ಮುಂದೆ ದಿನಗಳ ಅನುಕೂಲ ಆಗುತ್ತೆ. ಮೂರನೇ ಹಂತದಲ್ಲಿ ಅಂತಂದ್ರೆ ಎಲ್ಲಾ ದವಸ ಧಾನ್ಯಗಳು ಬೆಳೆದ ನಂತರ ದೊಡ್ಡ ಸಮಸ್ಯೆ ಏನಂದ್ರೆ ಶೇಖರಣೆ ಮಾಡೋದು, ನಾವು ಸ್ಟೋರೇಜ್ ಲಾಸಸ್ ಅಂತ ಹೇಳ್ತೀವಿ. ಸೊ ಅಂತ ಸ್ಟೋರೇಜ್ ಲಾಸಸ್ ಅಲ್ಲಿ ನಮಗೆ ಅಂತ ಬಂದಾಗ ಸೊ ಏನು ಸಮಸ್ಯೆ ಆಗ್ತಾ ಇದೆ, ಆ ಗ್ರೇನ್ಸ್ ಗೆ ಹುಳ ಹತ್ತಾಯಿದೆ ಸರ್, ಬೇರೆ ಬೇರೆ ಹುಳಗಳು ಹತ್ತವೆ. ಸೊ ಅದಕ್ಕೆ ಕೂಡ ನಾವು ಸೀಡ್ ಟ್ರೀಟ್ಮೆಂಟ್ ಅಲ್ಲಿ ಕೂಡ ನಾವು ತುಂಬಾ ಒಂದು ಹಂತದಲ್ಲಿ ಮುಂದುವರೆದಿದೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಸರ್. ವಿಶೇಷವಾಗಿ ಈ ಒಂದು ತಂತ್ರಜ್ಞಾನ ನ್ಯಾನೋ ತಂತ್ರಜ್ಞಾನ ರೈತರಿಗೆ ಯಾವ ರೀತಿ ಉಳಿತಾಯ ಮಾಡತಂತೀರಿ, ಉಳಿತಾಯ ಆಗತ್ತಂತೀರ, ಆರ್ಥಿಕವಾಗಿ ಉಳಿತಾಯ ಆಗಬೇಕು ರೈತರಿಗೆ, ಆಮೇಲೆ ಯಾವುದೇ ಒಂದು ಕೆಲಸ ಫಾಸ್ಟ್ ಆಗಿ ಆಗಬೇಕು ಅಂತ ಒಂದು ಸರ್ ತಮಗೆ ತಿಳಿದ ಹಾಗೆ ಈಗ ಅದರ ಒಂದು ಕಾಸ್ಟು ಹೆಚ್ಚಿಗೆ ಇರ್ಬೋದು ಸರ್. ಯಾವಾಗ ನಮಗೆ ನ್ಯಾನೋ ಯೂರಿಯಾ ಬಂತು ಜನ ಎಲ್ಲ ಹೇಗೆ ಬರುತ್ತೆ ಹೇಗೆ ಸಾಧ್ಯತೆ ಇಲ್ಲ ಅನ್ನೋದು ಒಂದು ತುಂಬಾ ಒಂದು ದೊಡ್ಡ ಕ್ವಶನ್ ಆಗಿತ್ತು. 50 kg 250 ml ಹೇಗೆ, ಐವತ್ ಕೆಜಿಗೆ ಏನು ನಾವು ನ್ಯಾನೋ ಯೂರಿಯಾಕ್ಕೆ ಕೊಡ್ತಾ ಇದ್ವಿ ಅಮೌಂಟ್, ಬಟ್ 250 ಎಂಎಲ್ ಕೊಡ್ತಾ ಇಲ್ವಲ್ಲ. ಸೊ ಕಾಸ್ಟ್ ಅನ್ನ ಕಡಿಮೆ ಆಗುತ್ತೆ. ಯಾವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗಿತ್ತಂದ್ರೆ ಖಂಡಿತ ರೈತನ ಆದಾಯ ಹೆಚ್ಚಿಗೆ ಆಗುತ್ತೆ. ಇದು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಇಳುವರಿ ಜಾಸ್ತಿ ಆಯ್ತಪ್ಪ ಅಂದ್ರೆ, ಇಳುವರಿ ಜಾಸ್ತಿ ಆದಾಗ ಖಂಡಿತ ಅವನಿಗೆ ಇನ್ನೂ ಆದಾಯ ಹೆಚ್ಚಿಗೆ ಆಗುತ್ತೆ. ಸೊ ಇಂಥ ಒಂದು ಮುಂದಿನ ದಿನಗಳಲ್ಲಿ ತಾವು ನಾವೇನು ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ, ಖಂಡಿತ ಮುಂದಿನ ದಿನ ನ್ಯಾನೋ ರೆವಲ್ಯೂಷನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಈಗ ನ್ಯಾನೋ ತಂತ್ರಜ್ಞಾನವ ಕೃಷಿಯಲ್ಲಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ರೈತರು ಮಾನಸಿಕವಾಗಿ ಸಿದ್ಧತೆ ಆಗಬೇಕು. ಇದಕ್ಕೆ ಹೇಗೆ ಪರಿವರ್ತನೆ ಮಾಡಬೇಕು? ಯಾಕಂದ್ರೆ ರೈತರು ಬೇಗ ಯಾವುದೋ ಒಂದು ತಂತ್ರಜ್ಞಾನ ಬಂದಾಗ ಅದನ್ನು ತೋಳೋದಿಲ್ಲ. ಕರೆಕ್ಟ್ ಸರ್. ಏನಪ್ಪಾ ಅದು ಏನ್ ಮಾಡುತ್ತೋ ಏನೋ ಗೊತ್ತಾಗೋದಿಲ್ಲ ಅನ್ನೋದಂತೂ ಒಂದು ಭಾವನೆಗಳಿರ್ತವೆ. ರೈತರು ಒಳ್ಳೇದನ್ನ ಬೇಗ ತೋಳೋದು ಸ್ವಲ್ಪ ಕಷ್ಟನೇ. ಒಳ್ಳೇದನ್ನ ತಗೋತಾರೆ ಅವ್ರಂದ್ರೆ ರೈತರು ಬೇರೆದವ್ರು ನೋಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ತಗೋತಿರ್ತಾರೆ. ಇಲ್ಲಿ ಹೇಗೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ತಾವು ಯಾವ ರೀತಿ ಮೋಟಿವೇಟ್ ಮಾಡ್ತೀರಿ ವಿಜ್ಞಾನಿಗಳಾಗಿ? ಸರ್, ಇದಕ್ಕೆ ಮುಖ್ಯವಾಗಿ ಏನಂತಂದ್ರೆ ರೈತರಿಗೆ ನಾವು ಅದನ್ನ ಮನವರಿಕೆ ಮಾಡಿಕೊಡ್ಬೇಕು. ಸೊ ಒಂದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ರೈತರಿಗೆ ಒಂದು ತರಬೇತಿ ಕೊಡಬೇಕಾಗತ್ತೆ, ಮಾಹಿತಿ ಕೊಡಬೇಕಾಗತ್ತೆ. ಸೊ ಇದನ್ನ ಲೇಪನ ಮಾಡೋದು, ಯಾಕಂದ್ರೆ ಸೂಕ್ಷ್ಮ ಕಣಗಳಿರೋದ್ರಿಂದ ಅದನ್ನ ನಾವು ಇನೇಲ್ ಕೂಡ ಮಾಡಿದ್ರೆ ಒಂದು ಕಷ್ಟ ಕೂಡ ಆಗುತ್ತೆ. ಸೊ ನಾವು ಉಪಯೋಗ ಮಾಡುವ ಹೇಗೆ ಅದನ್ನ ಉಪಯೋಗ ಮಾಡಬೇಕು. ಈಗ ಕೆಮಿಕಲ್ ಕೂಡ ಸ್ಪ್ರೇ ಮಾಡಬೇಕಾದ್ರೆ ಎಲ್ಲ ಹೇಳ್ತೀವಿ, ಕಣ್ಣಿಗೆ ಹಾಕೋಬೇಕು, ಕೈಗೆ ಹಾಕೋಬೇಕು, ನೀವು ಗ್ಲೌಸ್ ಹಾಕೋಬೇಕು, ಎಲ್ಲ ಹಾಕೊಂಡು ನೀವು ಸ್ಪ್ರೇ ಮಾಡಬೇಕಂತ. ಬಟ್ ಸುಮಾರು ಕ್ಷೇತ್ರದಲ್ಲಿ ರೈತರು ಅದನ್ನು ಉಪಯೋಗ ಮಾಡ್ತಾ ಇದಿಲ್ಲ. ಬಟ್ ಅದಕ್ಕಿಂತ ಇದು ಒಂದು ಸ್ವಲ್ಪ ಇದ್ದಾಗ ಅಂದ್ರೆ ಸೂಕ್ಷ್ಮ ಕಣಗಳಿರೋ ಇದಕ್ಕೋಸ್ಕರ ನಾವು ಸರಿಯಾದ ರೀತಿಯಲ್ಲಿ ರೈತರಿಗೆ ಒಂದು ಮನವರಿಕೆ ಕೊಟ್ಟು ಅವೇರ್ನೆಸ್ ಅನ್ನ ಮಾಡಿದ್ರೆ ಖಂಡಿತ ಇದು ಒಂದು ಒಳ್ಳೆಯ ಉಪಯೋಗ. ಯಾಕಂದ್ರೆ ರೈತರಿಗೆ ಯಾವಾಗ ಅದು ಚೆನ್ನಾಗಿದೆ ಒಂದು ತಂತ್ರಜ್ಞಾನ ಅದು ಲಾಭದಾಯಕವಾಗಿದೆ ಅಂತಂದ್ರೆ ಬೇಗನೆ ಅದರ ಉಪಯೋಗ ಮಾಡ್ತಾರಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಸರ್. ಹೇಗೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಈ ಒಂದು ತಂತ್ರಜ್ಞಾನ ರೈತರಿಗೆ ಒಂದು ವರದಾನ ಆಗತ್ತಂತೀರಾ? ಹೇಗೆ? ಖಂಡಿತ ಸರ್, ಇದು ಬೇರೆ ದೇಶಗಳಲ್ಲಿ ತಾವು ನೋಡಿದ ಹಾಗೆ ಇದು ತುಂಬಾ ವರದಾನವಾಗಿದೆ. ನಮ್ಮ ದೇಶದಲ್ಲಿ ಕೂಡ ಇದರ ಒಂದು ಬೇಡಿಕೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದಕ್ಕೆ ಒಂದು ಗೈಡ್ ಲೈನ್ ಇದ್ದಿಲ್ಲ. ಸೊ 2022 ಒಂದು ನಮ್ಮ ಭಾರತ ಸರ್ಕಾರ ಒಂದು ಗೈಡ್ ಲೈನ್ ಕೂಡ ತಂದಿದೆ. ಸೊ ಅದನ್ನ ವಿವಿಧ ರಂಗದಲ್ಲಿ ಕೂಡ ಈಗ ಹೆಚ್ಚಿನ ದಿನಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಕೂಡ ನಮಗೆ ಈ ಒಂದು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ. ಬಟ್ ಈಗ ಆಲ್ರೆಡಿ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ನೋಡಿದಾಗ ನ್ಯಾನೋ ಕ್ಷೇತ್ರ ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾನೇ ಮುಂದೋಗಿಬಿಟ್ಟಿದೆ. ಭಾರತ ದೇಶ ಅಂತ ಅಲ್ಲ, ಯಾವುದೇ ದೇಶದಲ್ಲಿ ಕೂಡ ತುಂಬಾನೇ ಮುಂದೋಗಿಬಿಟ್ಟಿದೆ. ಹಲ್ಲಿನ ಟ್ರೀಟ್ಮೆಂಟ್ ನಿಂದ ಹಿಡಿದು ಒಂದು ಸರ್ಜರಿವರೆಗೂ ಇವತ್ತಿನ ದಿನದಲ್ಲಿ ನ್ಯಾನೋ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಒಳ್ಳೆಯದು ಡಾಕ್ಟರ್ ಶರಣಗೌಡರು, ಇದುವರೆಗೂ ಈ ಒಂದು ನ್ಯಾನೋ ತಂತ್ರಜ್ಞಾನದ ಒಂದು ಉಪಯೋಗ ಜೊತೆಗೆ ಯಾವ ರೀತಿ ಸಂಶೋಧನೆಗಳು ನಡೆದಿದ್ದಾವೆ, ಏನು ನಡೀತಾ ಇದೆ, ಜೊತೆಗೆ ಯಾವ ರೀತಿ ರೈತರಿಗೆ ಉಪಯೋಗ ಆಗತ್ತಂತಕ್ಕಂಥ ವಿಚಾರ, ಮುಂದಿನ ದಿನಗಳಲ್ಲಿ ಹೇಗೆ ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ನಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆ ಮತ್ತು ಇತ್ತೀಚಿನ ಸಂಶೋಧನೆಗಳ ಕುರಿತು ತಜ್ಞರಾದಂತಹ ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನವನ್ನು ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28.7-29.4°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 17.2-18.2°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-76% ಮತ್ತು ಕನಿಷ್ಠ ಆರ್ದ್ರತೆ 27-30% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 5-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ರೈತ ಬಾಂಧವರಿಗೆ ನೀಡಲಾಗಿದೆ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ml ಫ್ಲಾನೋಫಿಕ್ಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿ. ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲಗಳಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಇನ್ನು ಹಿಂಗಾರಿ ಬೆಳೆಗಳಾದಂತಹ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಮಳೆಯ ಸಾಧ್ಯತೆ ಕಡಿಮೆ ಇರುವುದರಿಂದ ಆದಷ್ಟು ತೇವಾಂಶವನ್ನು ಸಂರಕ್ಷಿಸಿಡುವ ಕ್ರಮಗಳಾದಂತಹ ಅಂತರ್ ಬೇಸಾಯ, ಕಸದ ಹೊದಿಕೆ ಹಾಗೂ ಬೆಳೆ ಬಾಡುವ ಲಕ್ಷಣಗಳು ಕಂಡುಬಂದಲ್ಲಿ ಗಿಡಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಇತ್ಯಾದಿ ಕ್ರಮಗಳನ್ನು ಕೈಗೊಳ್ಳಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲೊಡೆದು

ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚೇಂದೂರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚೇಂದೂರ ಲಕ್ಷ್ಮಣ್ಣ ಅನ್ನ ಬಾರೋ ಚೇಂದೂರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚೇಂದೂರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚೇಂದೂರ ಲಕ್ಷ್ಮಣ್ಣ ಕನ್ನಡ ನಾಡಿನ ಜನ ನೆಲಸತಾರ ನಿತ್ಯ ನಿನ್ನ ನಮ್ಮ ಕನ್ನಡ ನಾಡಿನ ಜನ ನೆಲಸತಾರ ನಿತ್ಯ ನಿನ್ನ ಬಡವರ ಭಾಗ್ಯದ ನಿಧಿ ನೀ ನನ್ನ ಬಡವರ ಭಾಗ್ಯದ ನಿಧಿ ನೀ ನನ್ನ ಹಸಿದವರಿಗೆ ಹಾಕಿದಿ ಅನ್ನ ಅನ್ನ ಬಾರು ಸಿಂಧೂರ ಲಕ್ಷ್ಮಣ್ಣ ಆಗಿರಿಸುವ ಸ್ವಪ್ನ ಆಂಗ್ಲರಿಗಾಗಿರಿಸುವ ಸ್ವಪ್ನ ಅಂಜಿ ನಡೆಸಿದರು ಬಿಡಿಸರನ್ನ ಆಂಗ್ಲರಿಗಾಗಿರಿಸುವ ಸ್ವಪ್ನ ಅಂಜಿ ನಡೆಸಿದರು ಬಿಡಿಸರನ್ನ ಎಷ್ಟ ಬಿಡಿಸರ ದುಷ್ಟ ಕುಟವನ ಎಷ್ಟ ಬಿಡಿಸರ ದುಷ್ಟ ಕುಟವನ ಮೆಟ್ಟಿ ತುಳಿದಿ ಜಗ ಚಟ್ಟಿ ನೀನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಪವನಿಗೆ ನಮ್ಮ ಯಜನ ಹಸಿವಿನಿಂದ ಮಾತಾರಣ್ಣ ಬಡತನ ಪವನಿಗೆ ನಮ್ಮ ಜನ ಹಸಿವಿನಿಂದ ಬೆಳೆತಾರ ಪ್ರಾಣ ರೈತ ಹಾಕಿ ಕೊಳತಾನೇನ ಯಾರಿಗೆ ಹೇಳಲಿ ಕರ್ಮ ಕಥೆಯನ್ನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಅವನಿಗೆ ನಮ್ಮ ಯಜನ ಹಸುವಿನಿಂದ ಬಿಡತಾರ ಪ್ರಾಣ ರೈತ ಹಾಕಿಕೊಳ್ಳತಾನೇನ ಯಾರಿಗೆ ಹೇಳಲಿ ಕರ್ಮ ಕಥೆಯನ್ನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಜಾತಿಯ ಭೇದದ ಕೋಟಿ ಬಿಜನ್ನ ಹತತಾರನ್ನ ಮತಿಗೆ ಚಿಕ್ಕಣ್ಣ ಭಾವೈಕ್ಯತೆಗೆ ಬೆಂಕಿ ಚೆನ್ನ ಆ ಭಾವೈಕ್ಯತೆಗೆ ಬೆಂಕಿ ತಾರನ್ನ ಏಕೆ ತೆಗೆದುಕೊಳ್ಳುತ್ತಿಲ್ಲೋ ಬೆಟ್ಟ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಸ್ವತಂತ್ರ ಸಿಕ್ಕು ಪ್ರಗತಿ ಆಗಲಿಲ್ಲ ಎಲ್ಲಕ್ಕೂ ಬಹಳ ದಿನವಾಯ್ತು ಸ್ವಾತಂತ್ರ್ಯ ಸಿಕ್ಕು ಪ್ರಗತಿ ಆಗಲಿಲ್ಲ ಎಲ್ಲಕ್ಕೂ ಹಾಳಾಯ್ತು ದೇಶ ಆದ ಗೆಟ್ಟು ಹಾಳಾಯ್ತು ದೇಶ ಆದ ಗೆಟ್ಟು ಭಾರತ ಕುಂತು ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅನ್ನ ಬಾರೋ ಚಂದ್ರ ಲಕ್ಷ್ಮಣ್ಣ ಕೂಗಿ ಕರೆಯುವೆ ನಿನ್ನ ಅಲ್ಲ ಚೇವೆ ಇಲ್ದ ಭಕ್ತಿ ಅಲ್ಲ ದೇವ್ರಿಲ್ದ ಗುಡಿ ಅಲ್ಲ ಚೇವೆ ಇಲ್ದ ಭಕ್ತಿ ಅಲ್ಲ ದೇವ್ರಿಲ್ದ ಗುಡಿ ಅಲ್ಲ ಚೇವೆ ಇಲ್ದ ಭಕ್ತಿ ಅಲ್ಲ ಬಾವಿಲ್ದ ಗೀತೆ ಅಲ್ಲ ಹೂ ಇಲ್ದ ವನ ಅಲ್ಲ ಕಾವಿಂದ ಕಪಿಲ ಇದ್ದುದಿಲ್ಲ ಜಪನ ಇದ್ದುದಿಲ್ಲ ದೇವ್ರಿಲ್ದ ಗುಡಿ ಅಲ್ಲ ಚೇವೆ ಇಲ್ದ ಭಕ್ತಿ ಅಲ್ಲ ಬಾವಿಲ್ದ ಗೀತೆ ಅಲ್ಲ ಹೂ ಇಲ್ದ ವನ ಅಲ್ಲ ಕಾಲಿಂದ ಕಪಿಲ ಇದ್ದುದಿಲ್ಲ ಮೈಸಿಲ್ದ ಗಂಡಸಲ್ಲ ತ್ರಾಸಿಲ್ದ ಬಾಳ್ವೆ ಇಲ್ಲ ಮೀಸಿಲ್ದ ಗಂಡಸಲ್ಲ ತಾಸಿಲ್ದ ಬಾಳ್ವೆ ಅಲ್ಲ ಮೀಸಿಲ್ದ ಗಂಡಸಲ್ಲ ತಾಸಿಲ್ದ ಬಾಳ್ವೆ ಅಲ್ಲ ಕೂಸಿಲ್ದ ಮನೆಯಲ್ಲ ನಟಗಿ ಇರುವುದಲ್ಲ ಬಿಸಿ ಬಿಸಿ ಅಡಿಗೆ ಊಟ ಮಾಡುವುದಲ್ಲ ಬಿಸಿ ಬಿಸಿ ಅಡಿಗೆ ಊಟ ಮಾಡುವುದಲ್ಲ ದೇವರಿಂದ ಗುಡಿ ಅಲ್ಲ ಚೇವೆಯಿಂದ ಬಡ್ಡಿಯಲ್ಲ ದೇವರಿಂದ ಗುಡಿ ಅಲ್ಲ ಚೇವೆಯಿಂದ ಭಕ್ತಿಯಲ್ಲ ಬಾವಿಲ್ಲ ಗೀತೆ ಅಲ್ಲ ಹೂವಿಂದ ವನ ಅಲ್ಲ ಕಾವಿಂದ ಕಪಿಲ ಇದ್ದುದಿಲ್ಲ ಗಟ್ಟಿಲ್ದ ಕಾಳಲ್ಲ ನುಚ್ಚಿಲ್ದ ಸಂಗೀತ ಅಲ್ಲ ಗಟ್ಟಿಲ್ದ ಕಾಳಲ್ಲ ನುಚ್ಚಿಲ್ದ ಸಂಗೀತ ಅಲ್ಲ ಸತ್ತು ನುಡಿಯದ ಮಾತಲ್ಲ ಬಿಟ್ಟು ಬಿಟ್ಟು ಬಯಕ್ಕಿಲ್ಲ ಮಾತುಗಳಿಗೆ ಸತ್ಯ ಸುಖವಿಲ್ಲ ಸ್ವಾತಿಗಳಿಗೆ ನಿತ್ಯ ಸುಖವಿಲ್ಲ ದಾನ ಮಾಡಿದ ಮನುಷ್ಯ ಅಲ್ಲ ಜನ ಕೆಟ್ಟಾಗಿರುವುದಲ್ಲ ಕೇಳಿ ದಾನ ಮಾಡಿದ ಮನುಷ್ಯ ಅಲ್ಲ ಜನ ಕೆಟ್ಟಾಗಿರುವುದಲ್ಲ ಮನ ನೋಡಿ ಹಣ ಗಳಿಸುವುದಲ್ಲ ದಾನ ಮಾಡಿದ ಮನುಷ್ಯ ಅಲ್ಲ ಜನ ಕೆಟ್ಟಾಗಿರುವುದಲ್ಲ ದಾನ ಮಾಡಿದ ಮನುಷ್ಯ ಅಲ್ಲ ಜನ ಕೆಟ್ಟಾಗಿರುವುದಲ್ಲ ಮನ ನೋಡಿ ಹಣ ಗಳಿಸುವುದಲ್ಲ ಜ್ಞಾನಿಗಳು ಹೇಳಲ್ಲ ದೇವರಿಂದ ಗುರಿಯಲ್ಲ ಜಮೆಯಿಂದ ಭಕ್ತಿ ಅಲ್ಲ ಬಾವಿಲ್ಲ ಗೀತೆ ಅಲ್ಲ ಹೂವಿಲ್ಲ ವನ ಅಲ್ಲ ಕಾಲಿಂದ ಕಪಿಲ ಇದ್ದುದಿಲ್ಲ ಈಗ ಕೇಳಿ ಕೆ ಯುವರಾಜ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಾಟ್ಯವ್ರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಾಟ್ಯವ್ರೆ ಅಕ್ಕ ತಂಗ್ಯಾರು ಬಂದವ್ರೆ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ ಅಕ್ಕ ತಂಗ್ಯಾರು ಬಂದವ್ರೆ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಾಟ್ಯವ್ರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಾಟ್ಯವ್ರೆ ಅಕ್ಕ ತಂಗ್ಯಾರು ಬಂದವ್ರೆ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ ಅಕ್ಕ ತಂಗ್ಯಾರು ಬಂದವ್ರೆ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ